ಅಂದ್ರೆ ನಮ್ಮ ಮನೆಗೆ ಆದ್ರೂ ಆಗ್ಬೋದು ಸರ್. ಮತ್ತೆ ಜಾಸ್ತಿ ಬೆಳೆದ್ರೆ ಒಂದು 6-8 ಕೆಜಿ ಮಾರ್ಕೊಂತೀವಿ, ಇಲ್ಲಕ್ರ ಮನೆಗೆ ಇಟ್ಕೊಂತೀವಿ ಸರ್. ನಾವು ತೊಗರಿಂದ ಈ ವರ್ಷ 14 ಪಕೆಟ್ ಆಗ್ಯಾವ ಸರ್ ಮಾರಿ ಸರ್. ಅವನ ಮಾರಿ 14 ಪಾಕೆಟ್ ಮಾರಿದ್ರಿ ತೊಗರಿ ಬೆಳೆ ಚೆನ್ನಾಗಿ ಸಿಕ್ಕಿದ್ಯಾ? ಹಾ ಚೆನ್ನಾಗಿ ರೇಟ್ ಚೆನ್ನಾಗಿ ಸಿಗುತ್ತಾ? ಹಾ ಸರ್. ಎಲ್ಲಿ ಮಾರ್ಕೆಟ್ ನಿಮಗೆ ತೊಗರಿದು? ಇಲ್ಲೇ ಮುಸ್ಲಾಪುರ ಕೊಟ್ರಿ ಸರ್. ಮುಸ್ಲಾಪುರ ಕೊಟ್ಬಿಡ್ತೀರಿ? ಹೆಂಗೆ ರೇಟ್ ಸಿಗ್ತಮ್ಮ ಈ ಸಲ? 6,500 ಅಂತ ಸಿಕ್ಕತ್ತೆ ಸರ್ ಕ್ವಿಂಟಲ್. ಕ್ವಿಂಟಲ್ಗೆ ಅಂದರೆ ಪಾಕೆಟ್ ಒಂದು ಕ್ವಿಂಟಲ್ ಇರ್ತದ? ಏ ಇಲ್ಲ ಸರ್, 70 ಕೆಜಿ ಚೀಲ. 9 ಕ್ವಿಂಟಲ್ ಆಗಿದೆಯಾ? 14 ಚೀಲ ಅಲ್ವಾ, ಹಂಗಾಗಿ ಒಂದು 9 ಕ್ವಿಂಟಲ್ ಮೇಲೆ ಆಗಿದೆ. ಸರಿ, ಮತ್ತೆ ಬೇರೆ ಏನೇನು ಬೆಳಿತೀರಿ ನೀವು? ಮತ್ತೆ ಏನೇ ಹಾಕಿಲ್ ಬಿಡ್ರಿ ಸರ್. ಶೇಂಗಾ ಹಿಂಗ ಶೇಂಗಾ ಹಾಕಲ್ ಸರ್, ಒಣ ಭೂಮಿ ಇರೋದಕ್ಕ ಶೇಂಗಾ ಹಾಕಲ್ಲ. ಮತ್ತೆ ನಾವು ಖಾಲಿ ಇದ್ರೆ ಹಿಂಗ ಯಾರ್ದಾದ್ರು ಕೆಲ್ಸಕ್ಕೆ ಹೋಗ್ತೀರಿ. ಈಗ ನಿಮ್ಮ ಚಿಲ್ಕಮುಖಿ ಗ್ರಾಮದ ಸುತ್ತಮುತ್ತಲು ವ್ಯಾಪ್ತಿಯಲ್ಲಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅನುಕೂಲ ಇದೆಯಾ? ಅಂದ್ರೆ ಕೂಲಿ ಮಾಡಿನೇ ಜೀವನ ಮಾಡ್ಬೇಕನ್ನುವಂತ ಕುಟುಂಬಗಳು ಬಹಳಷ್ಟು ಇರ್ತವೆ. ಅಂತವ್ರಿಗೆಲ್ಲ ಒಂದಿಷ್ಟು ಎಲ್ಲ ಕಡೆ ಕೆಲಸ ಸಿಗ್ತಾ ಇದೆಯಾ? ಸಿಗ್ತಾವ ಸರ್, ಇಲ್ಲಿ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಇದಾವ ಸರ್. ನೀವು ಕ್ರಾಸಿಂಗ್ ಒಂದು ಬಂದು ಎಲ್ಲರಿಗೂ ಕೆಲಸ ಇದಾವ ಸರ್. ಈಗ ಮುಂಜಾನೆ 6 ಗಂಟೆಗೆ ಹೋಗಿ 8 ಬಂದ್ಬಿಡ್ತಾರಲ್ರಿ, 50 ರೂಪಾಯಿ ಆಗತ್ರಿ. ಮತ್ತೆ 9 ಗಂಟೆಗೆ ಹೋಗಿ 6 ಗಂಟೆಗೆ ಬಂದ್ರೆ 250ರಲ್ಲಿದ್ದ 280 ರೂಪಾಯಿ ಮಟ್ಟ ಕೊಡ್ತಾರೆ ಸರ್. ಬೆಳಗ್ಗೆ 2 ತಾಸು ಮಾಡಿದ್ರೆ 50 ರೂಪಾಯಿ, 9 ಗಂಟೆಗೆ ಹೋಗಿ 6 ಗಂಟೆಗೆ ಬಿಡ್ತಾರೆ ಸರ್. 50ರಲ್ಲಿದ್ದ 280 ರೂಪಾಯಿ ಮಟ್ಟ ಕೊಡ್ತಾರೆ ಸರ್ ಅಲ್ಲಿ ಅವಾಗ. ಹಾ ಸರ್, ಅಂದ್ರೆ ಬೆಳಗ್ಗೆ ಮಾಡೋ ಕೆಲಸ ಬೇರೆ ಇರ್ತದೆ. ಹಾ, ಅದು ಈಗೇನು ಪೌಡ್ರ್ ಕೊಡೋದಿರುತ್ತಲ್ಲ ಸರ್, ಅವು ಫೌಂಡೇಶನ್ಗೆ, ಅದು 2 ತಾಸಿನ ಕೆಲಸ ಇರುತ್ತೆ ಸರ್ ಅದು. ಓಹೋ, ಅಂದ್ರೆ ಸಾಮಾನ್ಯವಾಗಿ ಒಬ್ರು ಒಂದು 300 ರೂಪಾಯಿ ದಿನ ದುಡಿಬಹುದು ಸರ್. ಏನು ಸಮಸ್ಯೆ ಆಗುತ್ತೆ ಸರ್? ದುಡಿಬಹುದು ಸರ್. ಈಗ ಅಂದ್ರೆ ಒಂದು ಇವತ್ತಿನ ದಿನಮಾನಗಳಿಗೆ ಸಂಬಂಧಪಟ್ಟಾಗಿ ನೋಡೋದಾದ್ರೆ ನಿಮ್ಮ ಜೀವನ ಮಾಡೋದಕ್ಕೆ ಇಷ್ಟು ಕೂಲಿ ಸಮರ್ಪಕ ಅನ್ಸಿದ್ಯಾ ನಿಮಗೆ? ನಾವು ಇಬ್ರು ಇರೋದ್ರಿಂದ ಆಗತ್ತೆ ಸರ್. ಇಬ್ರು ಹೋಗ್ತೀರಿ, ಇಬ್ರು ದುಡಿತೀರಿ? ಅವರು ಹೋಗ್ತಾರೆ, ನಾವು ಹೋಗ್ತೀವಿ. ಇಬ್ರು ದುಡಿಯೋದ್ರಿಂದ ಏನು ಸಮಸ್ಯೆ ಇಲ್ಲ? ಏನಿಲ್ಲ ಸರ್. ಹಂಗಾಗಿ ಒಂದು ಕುಟುಂಬದಲ್ಲಿ ಒಂದು 3-4 ಜನ ಇದ್ರೆ ದಿನ ಒಂದು 1,000-1,500 ದುಡಿಬೋದು ಸರ್. ಇಬ್ರು ಆದ್ರೂ ಒಬ್ರು ಮನೆ ಕೆಲಸ ಮಾಡ್ಕೊಂಡ್ರೆ ಆಗತ್ತೆ ಸರ್. ಏನೇನು ಕೆಲಸ ಕ್ರಾಸಿಂಗ್ ಅಂದ್ರಿ? ಕ್ರಾಸಿಂಗ್ ಅಂದ್ರೆ ಏನೇನು, ಯಾವ್ಯಾವ ತರದ ಬೆಳೆಗಳಲ್ಲಿ ಕ್ರಾಸಿಂಗ್ ಮಾಡಿಸ್ತೀರಿ ಹೇಳಿ? ಕಲ್ಲಂಗಡಿ ಮಾಡ್ತಾರೆ ಸರ್, ತುಪ್ಪರಿ ಮಾಡ್ತಾರ್ರಿ, ಕಿಚ್ಚರಿಕಾಯಿ ಅಂತ ಬರ್ತಲ್ಲ ಸರ್ ಅದನ್ನ ಮಾಡ್ತಾರೆ. ಕಿಚ್ಚರಿಕಾಯಿ ಅಂದ್ರೆ ಹೀರೆಕಾಯಿ ನೀವು ಕಿಚ್ಚರಿಕಾಯಿ ಅಂತ? ಕಿಚ್ಚರಿಕಾಯಿ ಅಂತಾರೆ. ಬೆಂಡೆ ಮಾಡ್ತಾರ್ರಿ, ಆಮೇಲೆ ಕುಂಬಳ ಮಾಡ್ತಾರ್ರಿ. ಕುಂಬಳದೊಳಗ 3 ವೆರೈಟಿ ಬರ್ತಾವ್ರಿ. ಒಂದು ಬಳ್ಳಿ ಗುಂಬಳ ಬರ್ತ್ರಿ, ಒಂದು ಗಿಡ ಗುಂಬಳ ಅಂತ ಬರ್ತ್ರಿ, ಅದು ಬೆಳೆದಿಲ್ರಿ, ಹಂಗ ಗಿಡ ಇದ್ದಾಗಿರ್ತ್ರಿ. ಅದು ಒಂದೇ ಕಾಯಿ ರೀ ಒಂದು ಗಿಡಕ್ಕೆ. ಇದು ಬಳ್ಳಿ ಗುಂಬಳ ಆದ್ರೆ 2 ಬರ್ತ್ರಿ, ಒಂದು 2 ಅರಿ ಬಿಡೋದ್ರಿ. ಕಲ್ಲಂಗಡಿ ಅರಿ ಬಿಡ್ತಾರಲ್ಲ, ಹಂಗತಿ ಬಿಟ್ಟು 2 ಕಾಯಿ ಹಾಕವ್ರಿ. ಅದನ್ನ ಮಾಡದ್ರಿ. ಒಂದು ಹಾಲು ಗುಂಬಳ ಅಂತ ಬರ್ತ ಸರ್ ಅದು. ಅದು ಇಷ್ಟೊತ್ತಿನಲ್ಲಿ ಸಂಜೆ ಮುಂದೆ ಪೌಡರ್ ಕೊಡೋದು ಸರ್ ಅದು. 4 ಗಂಟೆಲಿಂದ 6 ಗಂಟೆ ಮಟ್ಟ ಕೊಡ್ತಾರೆ. ಅದಕ್ಕೆ ಬೆಳಿಗ್ಗೆ ಕೊಡಲ್ವಾ? ಅಂದ್ರೆ ಅರಳಾದ ಇವಾಗ ಅರಳುತ್ತೆ, ಸಂಜೆ 4 ಗಂಟೆ ಮೇಲೆ ಅರಳುತ್ತೆ ಸರ್ ಅದು ಹಾಲು ಗುಂಬಳ ಅಂತಂದು. ಅದು ಒಂದು 4 ಗಂಟೆಲಿದ್ದ ಅರಳತ್ರಿ ಸಂಜೆ ಮುಂದೆ. ಒಂದು ಅದು ಗಿಡ ಗುಂಬಳ ಅಂದ್ರೆ ಬೆಳಗಾಂ ಮುಂಜಾನೆ ಕೊಡೋದು ಸರ್ ಅದು. 4 ಗಂಟೆಲಿದ್ದ 6 ಗಂಟೆ ಒಳಗ ಬೆಳಗ್ಗೆ ಅವಾಗ ಕೊಟ್ಕೊಳದು ಸರ್ ಅದು. ಹಂಗಾಗಿ ಲೇಬರ್ಗೇನು ಲೇಬರ್ದೊಂದು ಜಾಸ್ತಿ ದುಡ್ಡು ಆಗತ್ತೆ. ಈಗ ನನಗೊಂದು ಸುಮ್ಮನೆ ಪ್ರಶ್ನೆ, ಈ ರೀತಿ ಕೃಷಿ ಕೂಲಿ ಕಾರ್ಮಿಕರಿಗೆ ಅಥವಾ ಕಾರ್ಮಿಕ ಕುಟುಂಬಗಳಿಗೆ, ಬಡತನದ ಕುಟುಂಬಗಳಿಗೆ ಈ ತರದ ಒಂದು ಕೆಲಸದ ಅನುಕೂಲ ಇದೆ? ಹಾ ಇದೆ ಸರ್. ಇದನ್ನೇ ನೆಪ ಇಟ್ಕೊಂಡು ಮಕ್ಕಳನ್ನ ಶಾಲೆ ಅಂದ್ರೆ ಹೆಣ್ಮಕ್ಳನ್ನ ಓದಿಸೋದ್ರಲ್ಲಿ ಎಲ್ಲಿ ಹಿಂದುಳಿತಾ ಇದಾರೆ? ಇಲ್ಲ ಸರ್, ಕಳಿಸ್ತಾರೆ ಸರ್ ಶಾಲೆಗಳಿಗೆ. ಕಳಿಸ್ತಾರೆ ಅಂದ್ರೆ ಕಂಪ್ನಿ ವತಿಲಿದ್ದಾನೆ, ಯಾರು ಮಕ್ಕಳನ್ನ ಯಾರನ್ನ ಕರ್ಕೋಬೇಡ್ರಿ ಅಂತಂದ ಹೇಳ್ಬಿಟ್ಟಿದಾರೆ. ಹಾ ಸರ್, ಕಂಪ್ನಿ ವೈಸ್ ಇದೆ, ಗೊತ್ತಿಲ್ಲದನಾಗ ಸೂಪರ್ವೈಸರ್ ಬರ್ತಾರಲ್ರಿ, ಬಂದ್ರ ಅವ್ರು ಮಕ್ಕಳನ್ನ ಕರ್ಕೊಂಡ್ ಕೊಡಲ್ ಸರ್. ಬಟ್ 15 ವರ್ಷದ ಮೇಲ್ಪಟ್ಟಿದ್ರ ನಡೀತೈತೆ ಸರ್. ಇಲ್ಲಾಂದ್ರ ಅವ್ರು ಹೊಲ್ದಾರ ಸಮೇತ ಬೈತಾರಿ, ಕರ್ಕೋಬೇಡ್ರಿ ಮಕ್ಕಳನ್ನ, ಓದ್ತಿರ್ತಾರ ಅವರು, ನೀವ್ ಯಾಕೆ ಇವಾಗ್ಲೇ ಕರ್ಕೊಂತೀರಿ ಅವ್ರನ್ನ ಅಂತಂದ್ ಬೈತಾರ ಸರ್. ಈ ತರದೊಂದು ಜಾಗೃತಿ ಇದೆ? ಹಾ ಇದೆ ಸರ್. ಮಕ್ಕಳು ಇಲ್ಲಿ ಯಾರು ಶಿಕ್ಷಣದಿಂದ ವಂಚಿತರಾಗಲ್ಲ ಸರ್, ಹೋಗ್ತಾರೆ ಸರ್, ಎಲ್ಲರೂ ಶಾಲೆಗೆ ಹೋಗ್ತಾರೆ. ಅದು ಒಂದ್ ರೀತಿಯಿಂದ ಒಳ್ಳೆಯದು. ಈಗ ದುಡಿಯುವ ಎಲ್ಲ ಕೈಗಳಿಗೆ ಇಲ್ಲಿ ಕೆಲಸ ಇದೆ. ಸೊ ಇಲ್ಲಿ ಈ ಏನಂದ್ರೆ ಈಗ ನಿಮ್ಗೆ ಬೀಜೋತ್ಪಾದನೆ ಫ್ಲಾಟ್ಗಳು ಜಾಸ್ತಿ ಇರೋದ್ರಿಂದ ನಿಮ್ಗೆಲ್ಲ ಕೆಲಸ ಸಿಕ್ಕಿದೆ. ಇದಲ್ಲದೆ ಬೇರೆ ಏನೇನು ಕೆಲಸಗಳು ಇರ್ತವೆ? ಮತ್ತೆ ಅಂದ್ರೆ ಅದೇ ಜಾಸ್ತಿ ಅಲ್ಲ ಸರ್ ಇಲ್ಲಿ. ಅದು ಸರಿ, ಬೇರೆ ಈಗ ಹೊಲದ ಕೆಲಸಗಳು ಬೇರೆ ಏನಾರು ಇರಲ್ವಾ? ಹೊಲದ ಕೆಲಸ ಅಂದ್ರೆ ನಮ್ಮ ಹೊಲದಾಗ ನಾವು ಮಾಡ್ಕೊಂತೀರಿ. ನಿಮ್ಮ ಹೊಲದಾಗ ನೀವು ಮಾಡ್ತೀರಿ? ಬೇರೆ ಹೊಲದಲ್ಲಿ ಕಟಾವುಗಳು ಬಂದ್ರೆ ತನೆ ಕೊಯ್ಯೋದು ಸರ್ ಹೋಗ್ತೀರಿ? ಅದಕ್ಕೆಲ್ಲ ಕೂಲಿ ಹೇಗೆ? ಅದಕ್ಕೆ ಇದೆ ಸರ್, ಅದಕ್ಕೂ 250 ರೂಪಾಯಿ ಕೊಡ್ತಾರೆ ಸರ್. ಯಾವ್ದಕ್ಕೆ? ಈಗ ಕೊಯ್ಯೋದು ಬಂದ್ರ, ಈಗ ಸಜ್ಜಿ ಕೊಯ್ಯಕ್ ಬಂದ್ರ ಅದಕ್ಕೆ 250 ಕೊಡ್ತಾರೆ. ಸಜ್ಜಿ 10 ಗಂಟೆಗೆ ಹೋಗ್ತಾರೆ, ಅದಕ್ಕೆ 10 ಗಂಟೆಗೆ ಹೋಗಿ 6 ಗಂಟೆಗೆ ಬರ್ತಾರೆ, 250 ರೂಪಾಯಿ. ಅಲ್ಲಿ ಏನೇನು ಕೆಲಸ? ಕೊಯ್ದು ಹಂಗೆ ಎಲ್ಲೇ ಬಿಡೋದು ಅಥವಾ ಗುಂಪಿ ಸಪ್ಪಿ ಕೊಯ್ದ್ರ ಪೆಂಡಿ ಕಟ್ಟಿ ಇದನ್ನ ಗೂಡ್ ಹಾಕ್ತಾರೆ ಸರ್? ಬೇರೆ ಅಂದ್ರೆ ನಿಮ್ಮ ಭಾಗದಲ್ಲಿ ತೋಟಗಾರಿಕೆಗಳು ಇರ್ತವೆ ಅಂದ್ರೆ ದಾಳಿಂಬೆ ತೋಟ ಇರ್ಬೋದು ಅಥವಾ ಪೇರ್ಲ ತೋಟ ಇರ್ಬೋದು, ಇಂಥವೆಲ್ಲ ಇದಾವ ಅಲ್ಲೆಲ್ಲ? ಇದೆ ಸರ್. ಅಲ್ಲೆಲ್ಲ ಹೋಗ್ತೀರಾ ಕೆಲಸ ಮಾಡಿ? ಇಲ್ಲ ಸರ್, ನಾವು ಹೋಗಲ್ಲ. ನೀವೇನಲ್ಲಿ ಹೋಗಲ್ಲ? ನಾವು ಹೋಗಲ್ ಸರ. ಹೋದ್ರಿನ ಗಂಡ್ ಮಕ್ಳು ಹೋಗ್ತಿರ್ತಾರಲ್ರಿ, ಹೆಣ್ಣು ಮಕ್ಳದ್ದು ಏನಿರಲ್ಲ ಸರ್ ಅಲ್ಲಿ. ಈ ಕಳೆ ನಿರ್ವಹಣೆಗೆಲ್ಲ ಹೋಗ್ತೀರಾ? ಕಳೆ ತೆಗೆಯೋದು ತೆಗಿಯಕ್ ಹೋತೀವಿ. ಅಲ್ಲೆಲ್ಲ ಕೂಲಿ ಹೆಂಗಮ್ಮ? ಕಳೆ ತೆಗೆಯೋದ್ರಲ್ಲೆಲ್ಲ ಕೂಲಿ ಹೆಂಗೆ? ನಿಮ್ ಕೆಲಸದ ಸ್ವರೂಪ ಹೇಗಿರ್ತದೆ ಅಲ್ಲಿ? ಅಲ್ಲಿಗೆ ಕೊಡ್ತಾರ ಸರ್, 200 ರೂಪಾಯಿ ಮೇಲೆ ಸರ. ಕಳೆಕ್ ಹೋದ್ರೆ 10 ವರೆಗೆ ಹೋಗ್ಕರಿ, 200 ರೂಪಾಯಿ ಕೊಡ್ತಾರ ಸರ್. ನಿಮ್ಮ ಈ ಕೃಷಿ ಭೂಮಿ ಇದೆ ಅಂತ ಹೇಳಿದ್ರಿ, ಆ ಭೂಮಿಗೆ ಗೊಬ್ಬರ ಬೇಕು, ಮತ್ತೆ ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ ಎರೆಹುಳ ಗೊಬ್ಬರ ಆಗಲಿ, ಈ ಥರದ್ದು ಸಾವಯವ ಗೊಬ್ಬರಗಳ ಉತ್ಪಾದನೆ ಮಾಡೋದು ಇವೇನಾದ್ರೂ ಮಾಡ್ತಿದ್ದೀರಾ? ಮಾಡ್ತೀವಿ ಸರ. ನಮ್ಮದೇ ದನ ಇರ್ತಾವಲ್ಲ ಸರ್. ದನಗಳು ಇದಾವ ನಿಮ್ಮವು? ಒಂದಿತ್ತು ಸರ, ಇವಾಗ ರೀಸೆಂಟ್ ಮಾರಿದಲ್ರಿ, ಹಂಗಾಗಿ ಇದ್ದ ಗೊಬ್ಬರನ ಹಾಕ್ತೀವಿ ಸರ. ಅದನ್ನೇ ಹಾಕಿ ಮತ್ತೆ ಬೇಕಾತಂದ್ರೆ ಇದನ್ನ ತರ್ತೀವಿ ಸರ್, ಗೌರ್ಮೆಂಟ್ ಗೊಬ್ಬರನ. ಅದನ್ನ ಹಾಕಿ ಬಾಳ ಗೊಬ್ಬರ ಬೇಕು ಅಂದ್ರೆ ಈಗ ಮುಂಗಾರಲ್ಲಿ ಭೂಮಿ ಎಲ್ಲ ಹದ ಮಾಡ್ಕೊಳ್ಳೋ ತಿಪ್ಪೆ ಗೊಬ್ಬರ ಬೇಕೇ ಬೇಕಾಗ್ತದೆ. ಹಾ ಸರ್, ಬೇಕು ಸರ್. ನೀವು ಖರೀದಿ ಮಾಡ್ತೀರಾ ಹೇಗೆ? ಬೇಕಾ ಮತ್ತೆ ನಮ್ದು ಸಾಲಿಂಬ್ ಇತ್ತಂದ್ರೆ ಖರೀದಿ ಮಾಡ್ತೀವಿ ಸರ್. ಮಾಡಿ ಹಾಕ್ತಾರ ಸರ್. ಈಗ ಒಂದು ಕೃಷಿಗೆ ವ್ಯವಸಾಯ ಮಾಡ್ಬೇಕು ಅನ್ನೋದ್ರೆ ಬಂಡವಾಳ ಬಹಳ ಮುಖ್ಯ. ಒಂದು ಬೀಜ ತರಲಿ, ಗೊಬ್ಬರ ತರಲಿ, ಏನೇ ತರಲಿ, ಇದನ್ನೆಲ್ಲ ಹೇಗೆ ಜೋಡಿಸ್ಕೊಳ್ತೀರಿ ಸ್ಟಾರ್ಟಿಂಗ್? ಸಾಲ ಮಾಡ್ತಾರೆ ಸರ್, ದಲ್ಲಲ್ಲಿ ಅಂಗಡಿ ಇಲ್ಲ. ನಾವು ಪೀಕು ಮಾರ್ತೀವಲ್ಲ ಸರ್ ಅವ್ರಿಗೆ, ಅವ್ರ ಹತ್ರನ ತಂದಿರ್ತೀವಿ ಸರ್ ದುಡ್ಡು. ಅವರು ಆಮೇಲೆ ನಾವು ಅಷ್ಟು ಪೀಕ್ ಕೊಟ್ಟಿಂದೆ ಅವ್ರು ಮುರ್ಕಂದು ಕೊಡ್ತಾರೆ ಸರ್. ಅವ್ರದ್ದು ದುಡ್ಡು ತಗೊಂಡು ಉಳಿದ ದುಡ್ಡು ನಮ್ಗೆ ಕೊಡ್ತಾರೆ ಸರ್. ಒಬ್ಬ ಸಣ್ಣ ಹಿಡುವಳಿದಾರರು ಸಾಲ ಇಲ್ಲದೆ ಕೃಷಿ ಮಾಡ್ಲಿಕ್ಕೆ ಆಗಲ್ಲ. ಏ ಆಗಲ್ಲ ಸರ್, ಮತ್ತೆ ಆಗಲ್ಲ ಸರ್, ಕೈಯಲ್ಲಿ ಅಂದಿರಲ್ಲ ಸರ್. ನಾವು ಹಿಂಗ ಕೂಲಿ ಮಾಡ್ಬೇಕು ಮಾಡ್ಬೇಕು, ಅದು ಸ್ವಲ್ಪ ಇರುತ್ತ, ಹಂಗಾಗಿ ತರ ತರದ ಸರ್ ಸಾಲ. ಈಗ ನೀವು ಮಹಿಳೆಯರಾಗಿ ನಿಮ್ಮ ಗ್ರಾಮದಲ್ಲಿ ಸ್ತ್ರೀ ಶಕ್ತಿ ಸಂಘಗಳು ಈ ತರದ ಇದಾ ಸರ್? ನೀವು ಅದರಲ್ಲಿ ಮೆಂಬರ್ ಇದ್ದೀರಾ? ಇದ್ದೀವಿ ಸರ. ಅವು ಮತ್ತೆ ಈಗ ಹೆಣ್ಮಕ್ಳಿಗೆ ಒಬ್ಬೊಬ್ಬರದ್ದು ಕಟ್ಟದಾಗಲ್ಲ ಅಂತಂದು ಈಗ ವರ್ಷ ಆಯ್ತು ಸರ್ ಅದನ್ನ ಇದನ್ನ ಮಾಡಿ ಅದ್ರ ಸರ್ ಗುಂಪನ. ಗುಂಪಲ್ಲಿ ನೀವಿಲ್ಲ ಈಗ? ಇಲ್ಲ ಸರ್. ಇದ್ದಾಗ ನಿಮ್ಗೆ ಉಪಯೋಗ ಆಗಿತ್ತಾ? ಆಗಿತ್ತು ಸರ್. ಸಾಲ ಆಗಿಲ್ಲ ಕೊಡ್ತಾರೆ ಸರ್. ಇದು ಮಂಜುನಾಥನ್ ಗುಂಪ ಇದಾವಲ್ಲ ಸರ್ ಇಲ್ಲಿ, ಅವೇ ಜಾಸ್ತಿ ಸರ್. ಇಲ್ಲಿ ಒಂದು 20 ಗುಂಪು ಇದ್ದು ರೀ ಫಸ್ಟ್. ಇವಾಗ ಎಲ್ಲ ಬರ್ಕಾಸ್ ಮಾಡ್ಕೊಂತ ಬಂದು ಒಂದು 6 ಇದಾವ ಸರ್. ಕಮ್ಮಿ ಆಗಿದಾವೆ? ಕಮ್ಮಿ ಆಗಿದಾವೆ. ಯಾಕೆ ಕಮ್ಮಿ ಆದ್ವಂಗೆ? ಹಿಂಗ ಸರ್, ಅವ್ರು ಹೊಲಕ್ಕೆ ಹೊಲಾರ್ದಾರ ಇರ್ತಾರಲ್ರಿ, ಅವ್ರ ಕಡೆ ದುಡ್ಡು ಇರಲ್ಲ, ನಮ್ಮ ಕಡೆ ದುಡ್ಡು ಇಲ್ಲಮ್ಮ ನಾವು ಕಟ್ಟಲ್ಲ, ನಾವು ಗುಂಪು ಬಿಡ್ತೀವಿ ಅಂತಂದು ಬಿಟ್ಬಿಡ್ತಾರೆ. ಓಹೋ, ಅಲ್ಲಿ ಸಾಲ ಮಾಡೋದಾದ್ರೆ ವಾರ ಅಲ್ಲಿ ಕಟ್ಲೇಬೇಕು? ಹಾ, ವಾರ ಕಟ್ಲೇಬೇಕು ಸರ್. ವಾರದ ಕಂತುಗಳು ಇರ್ತವೆ ಸರ್. ಕೆಲಸ ಮಾಡದೇ ಇದ್ರೆ ದುಡ್ಡು ದುಡಿಮೆ ಮಾಡದೇ ಇದ್ರೆ ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ ಸರ್. ಈ ಒಬ್ರು ಇರ್ತೀವಿ ಅಲ್ರಿ, ಮತ್ತೆ ನಾವು ನಮ್ಮ ಹೊಲದಾಗ ಮಾಡ್ಕೊಂತ ಕುಂತ್ಕೊಂಡ್ಬಿಟ್ರೆ ರೊಕ್ಕ ಇರಲ್ಲ ಸರ್. ಹಂಗಾಗಿ ನಮ್ದು ಈಗ ಇವತ್ತು ರೊಕ್ಕ ಇಲ್ಲ, ನಾವು ಕಟ್ಟಲ್ಲ, ಗುಂಪು ಬಿಡ್ತೀವಿ ನಾವು ಅಂತಂದು ಬಿಟ್ಬಿಡ್ತಾರೆ ಸರ್. ಹಂಗಾಗಿ ಗುಂಪು ಕಡಿಮೆಗೆ ಸರ್. ಈಗ ನಿಮ್ದು ಹೊಲದಲ್ಲೆಲ್ಲ ನಿಮ್ಮ ಕುಟುಂಬದಲ್ಲಿ ಯಾರ್ಯಾರು ದುಡಿತೀರಿ, ಏನೇನು ಕೆಲಸ ಮಾಡ್ತೀರಿ? ನಾವು ನಮ್ಮನೆಯವರು ಇಬ್ಬರದೇ. ಇಬ್ಬರು ದುಡಿತೀರಿ? ನಿಮ್ದೆಲ್ಲ ಕೂಡು ಕುಟುಂಬ ಅಥವಾ ಹೇಗೆ? ಕೂಡು ಕುಟುಂಬ ಇತ್ತು ಸರ್ ಇಸ್ತಿನ, ಇವಾಗ 3-4 ವರ್ಷ ಆಯ್ತು ಸರ್. ಬೇರೆ ಬೇರೆ ಆಗಿದ್ದೀರಿ? 4 ಜನ ನಮ್ಮ ಮಾವನಾರು, ನಮ್ಮ ಮನೆಯವ್ರು ಸಣ್ಣಾರ್ ಸರ್. ಈಗ ನಿಮ್ಮ ಭಾಗಕ್ಕೆ ಎಷ್ಟು ಬಂದಿದೆ? 3 ಎಕರೆ ಬಂದಿದೆ. 3 ಎಕರೆ ನಿಮ್ಮ ಭಾಗಕ್ಕೆ ಬಂದಿದೆ ಸರ್. ಈಗ ಅದನ್ನೇ ನೀವೇ ಮಾಡ್ತೀವಿ, ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಆ ಮಣ್ಣಿನ ಎಂತದು, ಎರೆ ಮಣ್ಣ ಅಥವಾ ಇದು ಕೆಂಪು ಮಣ್ಣು ಮಿಶ್ರ ಐತೆ ಸರ್, ಬೇಷ್ ಐತೆ ಸರ್. ಏನೇನು ಬೆಳೀಲಿಕ್ಕೆ ಸೂಕ್ತ ಇದೆ? ಮಾದ ಶೇಂಗಾ ಹಾಕ್ತಿದ್ರಂತ ಸರ್ ಆಸ್ತಿನ, ನಮ್ಮ ಮದುವೆ ಆಗೋದಕ್ಕಿಂತ ಚೂಣ್ಯಾಗ ಹಾಕ್ತಿದ್ರಂತ ಸರ್ ಶೇಂಗಾ. ನಾವು ಬಿತ್ತಿಲ್ಲ ಸರ್ ಅಂತವು. ಇವಾಗ ತೊಗರಿ, ಸಜ್ಜಿ, ಮೆಕ್ಕೆಜೋಳ ಒಂದೇ ಬೆಳಿತೀವಿ ಸರ್. ಮೆಕ್ಕೆಜೋಳ ನಿಮ್ಮ ಕಮರ್ಷಿಯಲ್ ಕ್ರಾಪ್ ಆ್ಯಕ್ಚುಲಿ, ವಾಣಿಜ್ಯ ಬೆಳೆ ಅದು, ಚೆನ್ನಾಗಿ ಲಾಭ ಬರ್ತದೆ ಸರ್. ಈ ವರ್ಷಂಕರು ರೇಟ್ ಜಾಸ್ತಿ ಐತೆ ಸರ್ ಇವಾಗ, ಆದ್ರೆ ಇನ್ನು 2,200 ರೂಪಾಯಿ ಐತಿ. ಈಗ ಮೆಕ್ಕೆಜೋಳಕ್ಕೆ ಏನೇನು ಸಮಸ್ಯೆಗಳು ಕಾಣ್ತವೆ ಹೆಚ್ಚಾಗಿ? ಅದು ಸುಳಿ ರೋಗ ಅಂತ ಬೆಳಗತ್ತೈತಿ ಸರ್ ಈಗ, ಅದಕ್ಕೊಂದು ಗೊಬ್ಬರ ಬಂದೈತ್ರಿ, ಅದನ್ನ ಹಾಕ್ತಾರ ಸರ್ ಸುಳಿಗೆ. ಆ ಗೊಬ್ಬರ ಹಾಕ್ಲಿಕ್ರೆ ಅದು ಬೆಳೆದೇ ಇಲ್ಲ ಸರ್, ಕಂಟ್ರೋಲ್ ಆಗಿದೆ. ಹಾಕ್ಲೇಬೇಕು. ಯಾವ ಹಂತದಲ್ಲಿ ಸುಳಿ ರೋಗ ಕಾಣಿಸ್ಕೊಳ್ತದೆ? ಅದು ಒಂದು ಮಣಕಾಲಿ ಇರುತ್ತೆ ಸರ್ ಮೆಕ್ಕೆಜೋಳ, ಆವಾಗ ಕಾಣಿಸ್ಕೊಂಡು ಶುರುವಾಗ್ತದೆ ಸರ್. ಅವಾಗ ಹಾಕಿದ್ರೆ ಬೆಳಿತೈತೆ ಸರ್ ಒಂದು 3 ಫೀಟ್ ವರ್ಗಿ, ಇಲ್ಲಾದ್ರೆ ಬೆಳೆಯಲ್ಲ ಸರ್ ಅದು. ಅಲ್ಲೇ ನೋಡಿ, ಈಗ ನೀವು 3 ಎಕರೆ ಮೆಕ್ಕೆಜೋಳ ಹಾಕ್ಬಿಟ್ರೆ ಅದು ಎಷ್ಟು ಜನ ಕೆಲಸ ಮಾಡ್ಬೇಕಾಗ್ತದೆ? ಹಾಕ್ತಾರ ಸರ್, 2 ದಿನ ಹಾಕ್ಲಿ, 3 ದಿನ ಹಾಕ್ಲಿ, ಒಟ್ಟು ಹಾಕ್ಬೇಕು. ಹಾಕ್ಬೇಕು ಸರ್. ಹಾಕ್ಲಿಲ್ಲ ಅಂದ್ರೆ ಅದು ಸುಳಿ ಒಳಗ ಹುಳ ಇರುತ್ತೆ ಸರ್ ಒಂದು, ಅದೇ ಕೊರೆ ಕತ್ತಿ ಬೆಳಿ ಕೊಡಲ್ ಸರ್ ಅದನ್ನ ಪೀಕ್ನ. ಪೀಕ್ನ ಈ ಬಾರಿ ಅಂದ್ರೆ ಮೆಕ್ಕೆಜೋಳ ಎಷ್ಟು ಬೆಲೆ ಸಿಕ್ತಮ್ಮ ರೇಟು? ಈ ವರ್ಷ ಸಿಕ್ಕ ಸರ್ 2,300 ರೂಪಾಯಿ ಮಟ ಐತ್ರಿ. ಚೆನ್ನಾಗಿದೆ ಬೆಲೆ? ಚೆನ್ನಾಗೈತೆ ಸರ್. ಅಂದ್ರೆ ಮೊದ್ಲಿಗೆ ಈಗ ಹೋಲಿಕೆ ಮಾಡಿದ್ರೆ ಜಾಸ್ತಿ ಇದನ್ನ ಕಮ್ಮಿ ಇದನ್ನ? ಜಾಸ್ತಿ ಐತೆ ಸರ್ ಈ ವರ್ಷ. ಈ ವರ್ಷ ಜಾಸ್ತಿ ಐತ್ರಿ, ಹೋದ ವರ್ಷ ಕಡಿಮೆ ಇತ್ತಲ್ರಿ, ಈ ವರ್ಷ ಜಾಸ್ತಿ ಐತೆ ಸರ್. ಇದ್ರ ಜೊತೆಗೆ ಈಗ ಕೃಷಿಗೆ ನಿಮ್ದು ಮಳೆಯಾಶ್ರಿತ ಭೂಮಿ, ಏನಾದರೂ ನೀರಿನ ಮೂಲಗಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಬೋರ್ ಹಾಕ್ಸೋದಾಗ್ಲಿ ಈ ತರ ಪ್ರಯತ್ನಗಳು ಏನಾದ್ರು ಮಾಡಿದ್ರ? ಏನು ಸರ ಮಾಡಿಲ್ಲ. ಸರ್ಕಾರದಿಂದ ಕೃಷಿಗೆ ಏನೆಂದು ಸಹಾಯಧನಗಳು ಸಿಗ್ತಾ ಇದೆ ನಿಮ್ಗೆ? ಸಿಗ್ತಾವ ಸರ. ನಮ್ ಅಂದ್ರೆ ಇದು ಹೊಲ ಪಾಣಿ ಬೇಕಂತಾರಲ್ಲ ಸರ್, ಅವ್ರ ಹೆಸರ್ಲೆ. ಈಗ ನಿಮ್ಗೆ ಪಾಣಿ ಇಲ್ವಾ? ನಮ್ಮಅಮ್ಮನ ಹೆಸರ್ಲಿತ್ತು ಸರ್, ಅಂದ್ರೆ ನಮ್ಮ ಮನೆಯವ್ರ ತಾಯಿ ಹೆಸರ್ಲೆ ಐತಲ್ರಿ, ಅವ್ರನ್ನ ಡಿವೈಡ್ ಮಾಡ್ಕೊಂಡಿಲ್ಲ ಸರ್. ಅವ್ರ ಇಬ್ರ ಅಣ್ಣ ತಮ್ಮನ. ಅಂದ್ರೆ ಈಗ ಸರ್ಕಾರದ ಯಾವ್ದೇ ಸೌಲಭ್ಯಗಳು ತಗೊಳಕ್ ಇಲ್ಲ ಸರ್, ಅದು ಬರಲ್ಲ ಅಂತ್ರಿ. ಡಿವೈಡ್ ಆಗ್ಲೇಬೇಕಂತ ಇವ್ರ ಹೆಸರು ಆದ್ರೆ ಬರುತ್ತಂತ ಸರ್. ಅದು ಓತಿ. ಈಗ ಅವ್ರು ಈಗ ನೀವು ಅದನ್ನ ಏನು ವರ್ಗಾವಣೆ ಮಾಡ್ಕೊಳ್ಳೋ ಪ್ರಕ್ರಿಯೆ ಮಾಡ್ಸಕತ್ತಾರ ಸರ್? ಇನ್ನ ಆಗಿಲ್ರಿ. ಅಂದ್ರ ಅಮ್ಮ ನಾಳೆ ಈ ತಿಂಗಳಿಗೆ ವರ್ಷ ಆಗತ್ರಿ, ರೀಸೆಂಟ್ ಆಗಿ ತಿರ್ಕೊಂಡ್ರು, ಇವತ್ತು ಮಾಡಿಸ್ಕೊಂತಾರ. ಅಂದ್ರೆ ಈಗ ನೀವು ಎಷ್ಟೇ ಕೃಷಿ ಮಾಡಿದ್ರು ಸಹಿತ ಏನಾದ್ರೂ ಸರ್ಕಾರದ ಸೌಲಭ್ಯಗಳು ತಗೊಳ್ಳೋದು ಕಷ್ಟ ಆಗ್ತದೆ. ಕಷ್ಟ ಆಗುತ್ತೆ, ಅದು ಹಿರಿಯರ ಹೆಸರಿನಲ್ಲಿ ಭೂಮಿ ಇರೋದ್ರಿಂದ ಬರಲ್ಲ ಸರ್, ಸಮಸ್ಯೆ ಆಗ್ತದೆ. ಹಂಗಾಗಿ ಮಾಡ್ಕೋಬೇಕಂತಾರ ಸರ್ ಡಿವೈಡ್, ಈ ವರ್ಷ ಮಾಡ್ತಾರೆ ಏನ್ ನೋಡಿ ಸರ್. ಇದಲ್ದೇ ಈಗ ಸಾಮಾನ್ಯವಾಗಿ ಕೃಷಿ ನಿಮ್ಮ ಭಾಗದಲ್ಲಿ ಇರ್ತಕ್ಕಂಥ ಮಹಿಳೆಯರೆಲ್ಲರೂ ಅಂದ್ರೆ ಸಣ್ಣ ಪುಟ್ಟ ಹಿಡುವಳಿದಾರ ಇದ್ದಾರೆ, 2 ಎಕರೆ 3 ಎಕರೆ 1 ಎಕರೆ ಇಂತಾರೆ, ಇಂತ ಕುಟುಂಬಗಳೇ ಜಾಸ್ತಿ ಇದ್ದಾರೆ. ಕೃಷಿ ಕೂಲಿ ಕಾರ್ಮಿಕರು ಆಗಿನೂ ಕೆಲಸ ಮಾಡ್ತಾರೆ ಸರ್. ಒಂದ್ ವೇಳೆ ಈ ಸೀಡಿಂಗ್ ಪ್ಲಾನ್ ಅಂದ್ರೆ ಈಗ ಏನ್ ಸೀಡ್ಸ್ ಮಾಡೋದೆಲ್ಲ ಇದೆ, ಇವೆಲ್ಲ ಇಲ್ಲದ ಕಾಲಘಟ್ಟದಲ್ಲಿ ಹೆಂಗಿತ್ತು ಅಂತ? ಅವಾಗ ಅಂದ್ರೆ ನೆಲ್ಲು ಬೆಳೆದು ಅವಾಗ ರಾಗಿ ಇಂಥವೆಲ್ಲ ಬೆಳಿತಿದ್ರಂತ ಸರ್, ಅವಾಗಾದ್ರೂ ಪೀಕ್ ಚೆನ್ನಾಗಿ ಬರ್ತಾವು. ಇವಾಗ ಒಂದೇ ಇವು ಸೀಡ್ಸ್ ಬಂದು ಕೆಲಸ ಜಾಸ್ತಿ. ನೀವು ಸೀಡ್ಸ್ ಮಾಡಿದ್ರೆ ಟ್ರೈ ಮಾಡಿದ್ರ ನಿಮ್ಮಲ್ಲೇ ಪ್ಲಾಂಟ್ ಮಾಡೋದು ಇಲ್ಲಿ ಹೊಲದಲ್ಲೇ ಸರ್, ಕೂಡಿದ್ದಾಗ ಮಾಡಿವಿ ಸರ್, ಇವಾಗ ಬಿಟ್ಟಿವಿ. ಹೌದಾ? ಏನೇನ್ ಮಾಡ್ತಾ ಇದ್ರಿ? ಕಲ್ಲಂಗಡಿ ಮಾಡಿ ಸರ್, ತುಪ್ರಿ ಮಾಡಿ ಸರ್, ಇವು ಕಿಚ್ರಿ ಅಂದ್ವೆಲ್ಲ ಹೀರೆಕಾಯಿ, ಬೆಂಡೆ ಮಾಡಿದ್ವಿ ಸರ್ ಆಚೆ ವರ್ಷ. ಇವಾಗ ಮತ್ತೆ ಬ್ಯಾರಾಗಿಂದೆ ನಮ್ದು ಒಣ ಭೂಮಿ ಬಂತ ನಮ್ಗ, ನಾವು ಬಿಟ್ಟಿವಿ ಸರ್. ಸೊ ಈ ಸೀಡ್ಸ್ ಮಾಡಿದ ಅನುಭವ ಎಲ್ಲ ಇದೆ ನಿಮ್ಗೆ? ಇದೆ ಸರ್. ಸಾಮಾನ್ಯವಾಗಿ ಈಗ ಒಂದು ಬೆಂಡೆ ಬೀಜೋತ್ಪಾದನೆ ಮಾಡೋದಂತ ಇಟ್ಕೊಳ್ಳಿ, ಅದರಲ್ಲಿ ಏನೇನು ಕ್ರಮಗಳಿರ್ತವೆ, ಎಲ್ಲಿಂದ ಯಾವ್ಯಾವ ಕೆಲಸದಿಂದ ಶುರುವಾಗ್ತದೆ? ಬೆಂಡೆ ಅಂದ್ರೆ ಬೀಜ ಕೊಡ್ತಾರೆ ಸರ್, ಅವ್ರ ಕಂಪ್ನಿಯವರು ಕೊಟ್ಟು ಸೀಟ್ ಕೊಡ್ತಾರೆ ಸರ್, ಮರ್ಚ್ ಅಂತಾರಲ್ರಿ ಮೇಲೆ, ಅದನ್ನ ಕೊಡ್ತಾರೆ ಸರ್. ಡ್ರಿಪ್ ಹಾಕಿ ಹೊಲ ಬೋದ್ ಬಿಟ್ಕೊಂಡು ಅದನ್ನ ಮೇಲೆ ಡ್ರಿಪ್ ಹಾಕಿ ಅದನ್ನ ಸೀಟ್ ಹಾಕಿ ಹೋಲ್ ಹಾಕ್ತಾರೆ ಸರ್. ಹೋಲ್ ಹಾಕಿ ಬೀಜ ಉರ್ತಾರಿ, ಹೋಲಿಗೆ ಒಂದು ಬೀಜ ಉರ್ಕೊಂಡು ಅವು ಮತ್ತೆ ಹೂ ಬರೋ ಟೈಮ್ಗೆ ಸುಲಿದು, ಇವತ್ತು ಸುಲಿಬೇಕು ಸರ್ ಮಗ್ಗಿನ, ನಾಳೊಂದಿನ ಬಿಟ್ಟು ನಾಡ್ದ ಪೌಡ್ರ್ ಕೊಡ್ಬೇಕು ಸರ್, ನಡುಕ್ ಒಂದಿನ ಗ್ಯಾಪ್ ಕೊಡ್ಬೇಕ್ರಿ, ಮರ್ದಿನ ಪೌಡ್ರ್ ಕೊಡ್ಬೇಕು. ಸುಲಿಬೇಕೆ ತಾನಾಗೆ ಅರಳುತ್ತಲ್ವಾ? ಅರಳುತ್ತಲ್ಲ ಸರ್, ಅದ್ರೊಳಗ ಮತ್ತೆ ಇದು ಇರುತ್ತಲ್ರಿ ಪೌಡ್ರ್ ಹೊಡಿತೈತ್ರಿ ಅದು. ನಾವು ಗಂಡ ಎಣ್ಣೆ ಅಂತ ಬೇರೆ ಮಾಡ್ತೀವಲ್ ಸರ್, ಗಂಡಿನ ಪೌಡ್ರ ಎಣ್ಣೆಗೆ ಹಾಕ್ಬೇಕ್ರಿ, ಹಂಗ ಪೌಡ್ರ್ ಕೊಟ್ಕೊಂತಾರ ಸರ್, ಇವತ್ ಸುಲಿದ್ರ ನಾಳೆ ಕೊಡ್ತಾರೆ ಪೌಡ್ರ, ಹಂಗ ಕೊಡ್ತಾರ. ಪೌಡ್ರ್ ಎಲ್ಲ ಹೆಂಗ್ ತೆಗಿತೀರ ಅದನ್ನ? ಅದನ್ನ ಜರಡಿ ಹಿಡಿತಾರ್ರಿ ಒಬ್ಬೊಬ್ರು, ಹರಿದ್ಕೊಂಡು ಇವತ್ ನಾಳೆ ಪೌಡರ್ ತೆಗಿತಾರ, ನಾಳೆ ಅರಳ ಹೂನ ಹರ್ಕೊಂಬರ್ತೀವಿ ಸರ್ ಮನೆಗೆ, ಹರ್ಕೊಂಬಂದು ಅದನ್ನ ಮ್ಯಾಗಲ್ದು ಟಪ್ಪಿ ಟೈಪ್ ಇರುತ್ತಲ್ಲ ಅದನ್ನ ತೆಗೆದು ಜರಡಿ ಹಿಡ್ಕೊಂಡ್ರೆ ಜರಡಿ ಹಿಡ್ಕೊಂತಾರ ಸರ್, ಇಲ್ಲಕ್ರ ಡೈರೆಕ್ಟ್ ಮಗ್ಗಿನ ತಗೊಂಡೋಗಿ ಅದಕ್ಕೆ ಎರಡು ರೀತಿ ಮಾಡ್ತಾರ ಸರ್. ನೀವು ಯಾವ್ದನ್ನ? ನಾವು ಮಗ್ಗಿನ ಡೈರೆಕ್ಟ್ ಮಗ್ಗಿನ ಕೊಡ್ತಿದ್ವಿ ಸರ್, ಹಂಗಾಗಿ ನಾವೇನ್ ಇದು ಈಗ ಅದು ಒಂದಾಯ್ತು ಪೌಡರ್ ಕೊಡೋದು, ಅಂದ್ರೆ ಅದು ಪರಾಗಸ್ಪರ್ಶ ಕ್ರಿಯೆ ನಡೆಯೋದಾಯ್ತು. ಅದಾದ್ಮೇಲೆ ಅದಕ್ಕೆ ನಾವು ಮತ್ತೀಗ ಪರಾಗಸ್ಪರ್ಶ ಮಾಡಿವೆ ಇಲ್ಲ ಅಂತಂದು ಮಾಡಿದ್ದಕ್ಕೆ ನಾವು ಪೌಡ್ರ್ ಕೊಟ್ಟಿರ್ತೀವಲ್ಲ ಸರ್, ಅದಕ್ಕೆ ದಾರ ಹಾಕ್ತೀವಿ ಸರ್, ಇಲ್ಲ ನಾವು ದಾರ ಹಾಕ್ಲಾರ್ದು ಅದು ಶಲ್ಪ ಅನಿಸ್ಕೊಂಡು ಹರಿದೋಗಿಸ್ತಾರೆ ಸರ್ ಅವರು ಸೂಪರ್ವೈಸರು. ಆಮೇಲೆ ಅದು ಕಾಯಿಯಾಗಿ ಒಣಗಿಂದೆ ಕಾಯಿ ಹರ್ಕೊಂಡು ಬೀಜ ತಕ್ಕಂತೀವಿ ಸರ್. ಬೀಜದ ಗುಣಮಟ್ಟಗಳನ್ನು ಹೆಂಗೆ ಪರೀಕ್ಷೆ ಮಾಡ್ತೀರಿ? ಇದು ಬೀಜ ಗಟ್ಟಿಯಾಗಿದೆಯೋ ಅಥವಾ ಟೊಳ್ಳಾಗಿದೆಯೋ ಅಥವಾ ಅದು ಕ್ವಾಲಿಟಿ ಚೆನ್ನಾಗಿದೆ ಇಲ್ಲ ಅಂತ ಹೆಂಗ್ ನಿರ್ಧಾರ ಮಾಡ್ತೀರಿ? ನಾವು ಅದನ್ನ ಬೀಜ ತಗೊಂಬಂದು ತೂರಿ ಫಸ್ಟ್ ಹಸ್ ಮಾಡಿ ಕೊಡ್ತೀವಿ ಸರ್, ಅಳ್ಳು ಆಮೇಲೆ ಸ್ವಲ್ಪ ಹುಳ ತಿಂದಿದ್ವು ಇಂಥವೆಲ್ಲ ಇರ್ತಾವಲ್ಲ ಸರ್ ಕಂಡ್ರಿ ಅಂತವು, ಅವನ್ನೆಲ್ಲ ತೆಗೆದು ಕೊಡ್ತೀವಿ ಸರ್. ಅವ್ರ ಸೂಪರ್ವೈಸರ್ ಒಯ್ದು ಅವನ್ನ ಜರ್ಮಿಷನ್ ನೋಡ್ತಾರೆ ಸರ್, ಪ್ಯೂರಿಟಿ ಜರ್ಮಿಷನ್ ನೋಡಿ ಜರ್ಮಿಷನ್ ಬಂತು ಅಂದ್ರೆ ನಮಗೆ ದುಡ್ಡು ಕೊಡ್ತಾರೆ ಸರ್, ಇಲ್ಲಕ್ರೆ ಅದನ್ನ ಕೊಡಲ್ಲ ಸರ್ ದುಡ್ಡು. ಅದು ಹೆಂಗೆ ಜರ್ಮಿಷನ್ ಹೆಂಗೆ ಅಂದ್ರೆ 100 ಬೀಜ ಹಾಕಿದ್ರೆ ಅವ್ರಿಗೆ 94 ಬೀಜ ಹುಟ್ಟಬೇಕಂತ ಸರ್. ಹುಟ್ಟಬೇಕು? ಹಾ ಸರ್. ಸೊ ಅಂದ್ರೆ ನಿಮ್ಗೆ ದುಡ್ಡು ಆಗೋದು ಆ ಬೀಜಗಳ ಪರೀಕ್ಷೆ ಆದ್ಮೇಲೆ? ಪರೀಕ್ಷೆ ಆದ್ಮೇಲೆ ಸರ್, ಬೀಜ ಒಯ್ದು ಒಂದು ತಿಂಗಳೊಳಗ ಅವರು ಜರ್ಮಿಷನ್ ನೋಡ್ತಾರೆ ಸರ್, ಹಂಗ ಅದು ಜರ್ಮಿಷನ್ ಬಂತು ಅಂದ್ರೆ ದುಡ್ಡು ಮತ್ತೆ 2 ತಿಂಗಳಿಗೆ ಹಾಕ್ತಾರೆ ಸರ್. ಕೆಜಿಗೆ ಇಷ್ಟಂತಂದು ಕೊಟ್ಟಿರ್ತಾರೆ ಸರ್ ನಮ್ಗ, ಕೆಜಿಗೆ 1200 ಹಾಕಿದ್ರು ಸರ್ ಹೋದ ವರ್ಷ, 30 ಕೆಜಿ ಆಗಿತ್ತು ಆ ವರ್ಷ. 30 ಕೆಜಿ

ಕೇರಿ